ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃ ಬಾಂಧವರೇ, ನಿಮ್ಗೆಲ್ಲ ಗೊತ್ತದ, ಇವತ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ದಿವಸ ಬಂದಂತಹ ಎಸ್ಡಿಎಂ ಆರೋಗ್ಯ ಸಂವಾದ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತದ ಅನ್ನೋದು ಕೂಡ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ನಮ್ಮ ಮಹಿಳಾ ಶ್ರೋತೃಗಳಿಗಾಗಿ ಒಂದು ಸಣ್ಣ ಅರ್ಪಣೆ. ವಾತ್ಸಲ್ಯ ಮಮತೆಯ ಖಣಿ ನೀನು ತಾನಿ ತಾಯಿ, ಅಂತಃಕರಣ ಆತ್ಮೀಯತೆಯ ಧಣಿ ನೀನು ಸೋದರಿ, ಪ್ರೀತಿ ಸ್ನೇಹಪರತೆಯ ಗಣಿ ನೀನು ಮಡದಿ, ಸಂಸ್ಕೃತಿ ಸೌಹಾರ್ದತೆಯ ವಾಹಿನಿ ನೀನು ಪುತ್ರಿ. ಅಂದ್ರೆ ಜೀವನದ ಎಲ್ಲಾ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ನಮ್ಮೆಲ್ಲರ ಇರುವಿಕೆಯ ರೂವಾರಿ ಅನಿಸಿಕೊಂಡವಳು ಈ ನಾರಿ. ಈ ನಾರಿ ಮಹಿಳೆ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಮ್ಮೊಂದಿಗೆ ಉಸಿರಾಡುವವಳು, ನಮ್ಮೊಂದಿಗೆ ನಲಿದಾಡುವವಳು, ನಮ್ಮೊಂದಿಗೆ ದುಃಖ ಹಂಚಿಕೊಳ್ಳುವವಳು, ನಮ್ಮ ಬದುಕನ್ನ ಒಟ್ಟಾರೆ ಕಟ್ಟಿಕೊಡುವವಳು ಈ ನಾರಿ. ಆದ್ರೆ ಇದೆಲ್ಲದರ ಜೊತೆಗೆ ಈ ನಾರಿ ತನ್ನ ಬದುಕಿನ ಬಗ್ಗೆ ಕೂಡ ಗಮನ ಕೊಡಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ವಿಷಯ. ಅಂದ್ರೆ ಗೊತ್ತಾಯ್ತಲ್ಲ ಶ್ರೋತೃಗಳೇ, ಮಹಿಳೆಯರ ಉತ್ತಮ ಆರೋಗ್ಯಕ್ಕೆ ತಪಾಸಣೆಗಳು ಅನ್ನೋದು ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದ ವಿಷಯ. ಈ ಮಹಿಳೆಯರ ಉತ್ತಮ ಆರೋಗ್ಯಕ್ಕೆ ತಪಾಸಣೆಗಳು ಈ ವಿಷಯದ ಬಗ್ಗೆ ನಿಮಗ ಮಾಹಿತಿ ಮಾಡಿಕೊಡ್ಲಿಕ್ಕೆ ಬಂದವರು ಡಾಕ್ಟರ್ ಸಹನಾ ನಾಯಕ್. ಸಹನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ಶ್ರೋತೃಗಳಿಗೆ ಡಾಕ್ಟರ್ ಸಹನಾ ನಾಯಕ್ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ಡಾಕ್ಟರ್ ಸಹನಾ ನಾಯಕ್ ಅವರು ಮೂಲತಃ ವಿಜಯಪುರದವರು. ಎಂಬಿಬಿಎಸ್ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇಲ್ಲೇ 2005 ಪಡ್ಕೊಂಡ್ರು. ಎಂಎಸ್ ಪ್ರಸೂತಿ ವಿಭಾಗದೊಳಗೆ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮೈಸೂರಿನೊಳಗೆ 2009 ಪಡ್ಕೊಂಡ್ರು. ಕೋಲಾರದೊಳಗೆ ಕಾರ್ಯನಿರ್ವಹಿಸ್ಯಾರ. 2014 ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ಪ್ರಸೂತಿ ಚಿಕಿತ್ಸಾ ವಿಭಾಗಕ್ಕೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿದ್ರು. ಈಗ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು 8 ಡಾಕ್ಟರ್ ಸಹನಾ ನಾಯಕ್ ಅವರು ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಕಾರ್ಯ ಮಾಡ್ತಾ ಇದ್ದಾರೆ. ಡಾಕ್ಟರ್, ಮತ್ತೊಮ್ಮೆ ತಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಶುರು ಮಾಡೋ ಮುಂಚೆ ಒಂದು ಸೂಚನೆಯನ್ನು ನಮ್ಮ ಶ್ರೋತೃಗಳಿಗೆ ಇವತ್ತು ನೀಡಲಿಕ್ಕೆ ಬಯಸ್ತೀನಿ ಡಾಕ್ಟರ್. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ, ಜೊತೆಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡಿವಿ. ಹಾಗಾಗಿ ನಮ್ಮ ಮಹಿಳಾ ಶ್ರೋತೃಗಳೇ ಇವತ್ತು ಕರೆ ಮಾಡಲಿ ಅನ್ನೋದು ನಮ್ಮ ಆಶಯ. ಈಗ ಡಾಕ್ಟರ್, ವಿಷಯದ ಬಗ್ಗೆ ಒಂದಷ್ಟು ಮಾಹಿತಿ. ನಮಸ್ಕಾರ. ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಮಹಿಳೆ ಒಂದು ಕುಟುಂಬದ ಆಧಾರ ಸ್ತಂಭ, ಸಮಾಜದ ಶಕ್ತಿ. ಹಿಂದಿನ ಕಾಲದಲ್ಲಿ ಮಹಿಳೆಯರ ಪಾತ್ರ ಮನೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಕಾಲ ಬದಲಾದಂತೆ ಮಹಿಳೆಯು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನ ಗುರುತನ್ನು ಮೂಡಿಸಿದ್ದಾಳೆ. ಮಹಿಳೆಯ ದಿನಾಚರಣೆಯು ಫೆಬ್ರವರಿ 1909 ಅಮೆರಿಕಾದಲ್ಲಿ ಲೇಬರ್ ಮೂಮೆಂಟ್ ಚಳುವಳಿಯಿಂದ ಆರಂಭವಾಯಿತು. ಮಹಿಳೆಯರು ತಮ್ಮ ಕೆಲಸದ ಸ್ಥಳ, ಸಂಬಳ, ಕೆಲಸದ ಸಮಯ ಈ ಎಲ್ಲ ಬಗ್ಗೆ ಚಳುವಳಿಯನ್ನು ಆರಂಭಿಸಿದಳು. ಇವು ಬೇರೆ ದೇಶಕ್ಕೂ ಹರಡಿ 1975 March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಘೋಷಿಸಲಾಯಿತು. ಸಂಯುಕ್ತ ರಾಷ್ಟ್ರಗಳು ಆಚರಿಸಲು ಆರಂಭಿಸಿದವು. ಪ್ರತಿ ವರ್ಷ ಒಂದು ವಿಷಯಕ್ಕೆ ಮಹತ್ವವನ್ನು ಕೊಟ್ಟು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಬ್ರೇಕ್ ದ ಬಯಾಸ್, ಅಂದರೆ ಮಹಿಳೆಯರ ಸಮಾನತೆಯ ಕುರಿತು ಮಹತ್ವವನ್ನು ಕೊಟ್ಟು ಆಚರಿಸಲಾಗುತ್ತಿದೆ. ಮಹಿಳೆಯು ಒಂದು ಕುಟುಂಬದ ಬೆನ್ನೆಲುಬು. ಮನೆಯ ಕೆಲಸ ಮತ್ತು ಉದ್ಯೋಗವನ್ನು ಸಮತೋಲನದಿಂದ ನಡೆಸಿಕೊಂಡು ಹೋಗುತ್ತಾಳೆ. ಈ ಎಲ್ಲ ಜವಾಬ್ದಾರಿಗಳ ನಡುವೆ ಮಹಿಳೆ ತನ್ನ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬ ಕಡಿಮೆ ಅಥವಾ ಅನಿವಾರ್ಯವಾಗುವವರೆಗೂ ಆಸ್ಪತ್ರೆಗೆ ಬರುವುದಿಲ್ಲ. ಹಲವು ರೋಗಗಳು ಉದಾಹರಣೆಗೆ ರಕ್ತಹೀನತೆ, ಸಾಂಕ್ರಾಮಿಕವಿಲ್ಲದ ರೋಗಗಳು, ಕ್ಯಾನ್ಸರ್ಗಳು, ಇವೆಲ್ಲವೂ ನಿಯಮಿತವಾಗಿ ಪರೀಕ್ಷಿಸಿದರೆ ಮುಂಚಿತವಾಗಿಯೇ ಕಂಡುಹಿಡಿಯಬಹುದು. ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿದರೆ, ಇದಕ್ಕೆ ಚಿಕಿತ್ಸೆ ಪಡೆದರೆ ಉತ್ತಮವಾದ ಜೀವನವನ್ನು ನಡೆಸಬಹುದು ಮತ್ತು ಅದರಿಂದ ಆಗುವ ತೊಡಕುಗಳು ಅಂದರೆ ತೊಂದರೆಗಳನ್ನು ಕಡಿಮೆ ಮಾಡಬಹುದು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆಗಳೆಂದರೆ ರಕ್ತಹೀನತೆ, ಅನೀಮಿಯಾ, ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು ದುರ್ಬಲಗೊಳ್ಳುವುದು, ಮಧುಮೇಹ, ಡಯಾಬಿಟೀಸ್, ಅಧಿಕ ರಕ್ತ ಒತ್ತಡ ಅಂದರೆ ಹೈಪರ್ ಟೆನ್ಷನ್, ಹೈ ಬಿ ಪಿ, ಇನ್ನು ಮರಣಾಂತಿಕ ತೊಂದರೆಗಳು ಅಂದರೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್. ಈ ಎಲ್ಲವೂ ಕೂಡ ಆರಂಭಿಕ ಹಂತದಲ್ಲಿಯೇ ಕಂಡುಹಿಡಿಯಬಹುದು. ಇದಕ್ಕೆ ಮಹಿಳೆಯರು ನಿಯಮಿತವಾಗಿ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು. ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಪ್ರತಿ 30 ಮಹಿಳೆಯರಲ್ಲಿ ಒಬ್ಬರಿಗೆ ಕಂಡುಬರುತ್ತದೆ ಮತ್ತು ಗರ್ಭಕಂಠದ ಕ್ಯಾನ್ಸರ್ 5% ಮಹಿಳೆಯರಲ್ಲಿ ಕಂಡುಬರುತ್ತದೆ. ಅರ್ಧಕ್ಕೂ ಹೆಚ್ಚು ಕ್ಯಾನ್ಸರ್ಗಳು ಇವು ತಡವಾದ ಹಂತಗಳು ಅಥವಾ ಅಂತಿಮ ಹಂತದಲ್ಲಿಯೇ ಗುರುತಾಗುತ್ತವೆ. ಹಾಗಿರುವಾಗ ಅದರ ಚಿಕಿತ್ಸೆಯೂ ಕೂಡ ಲೇಟಾಗಿ ಸಿಗುತ್ತೆ. ಈ ಮುಖಾಂತರ ಭಾರತದಲ್ಲಿ ಈ ಸೋಂಕಿನಿಂದ ಪ್ರತಿ 13 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸ್ತನ ಕ್ಯಾನ್ಸರಿಂದ ಸಾವನ್ನಪ್ಪುತ್ತಾಳೆ ಮತ್ತು ಗರ್ಭಕಂಠದ ಕ್ಯಾನ್ಸರಿಗೆ ಪ್ರತಿ 8 ನಿಮಿಷಕ್ಕೆ ಒಬ್ಬ ಮಹಿಳೆಯು ಸಾವನ್ನಪ್ಪುತ್ತಾಳೆ. ಈ ಎರಡೂ ಕ್ಯಾನ್ಸರ್ ಕೂಡ ನಿಯಮಿತವಾಗಿ ಮಹಿಳೆಯರು ಪರೀಕ್ಷೆಗೊಂಡರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರೂ ಕೂಡ ಆಗಬಹುದು. ಅನೀಮಿಯಾ, ಇದು ರಕ್ತಹೀನತೆ ಅಂದರೆ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆ. ಪ್ರತಿ 3 ಮಹಿಳೆಯರಲ್ಲಿ ಇದನ್ನು ಕಂಡುಬರುತ್ತದೆ. ಇದನ್ನು ಒಂದು ಸಿಂಪಲ್ ಆದ ರಕ್ತ ಪರೀಕ್ಷೆ ಹಿಮೋಗ್ಲೋಬಿನ್ ಇಂದ ಪತ್ತೆ ಹಚ್ಚಲಾಗುತ್ತದೆ. ಇದರ ರೋಗ ಲಕ್ಷಣಗಳು ನಿರಾಸಕ್ತಿ, ಆಯಾಸಗೊಳ್ಳುವುದು, ದಿನ ಕಾರ್ಯಗಳಲ್ಲಿ ಆಯಾಸವಾಗುವುದು, ಬೇಗನೆ ಸುಸ್ತಾಗುವುದು, ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನು ಎಷ್ಟು ಅಂಶ ಇದೆ ಎಂದು ಪತ್ತೆ ಹಚ್ಚಿ ಅದಕ್ಕೆ ಒಂದು ಐರನ್ ಟ್ಯಾಬ್ಲೆಟ್ ಅನ್ನು ಸೇವಿಸಿದರೆ ಗುಣಮುಖರಾಗುತ್ತಾರೆ. ಇದಲ್ಲದೆ ರಕ್ತಹೀನತೆ ಇರಲಿ ಇರದೇ ಇರಲಿ, ಎಲ್ಲ ಮಹಿಳೆಯರು ತಮ್ಮ ಆಹಾರದಲ್ಲಿ ಕಬ್ಬಿಣಾಂಶನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅಂದರೆ ಸೊಪ್ಪು ತರಕಾರಿಗಳು, ಹಸಿರು ತರಕಾರಿಗಳು ಇವೆಲ್ಲ ಸೇವನೆಯನ್ನು ಅಧಿಕವಾಗಿ ತಗೊಳ್ಳಬೇಕು. ಇನ್ನು ಸಾಂಕ್ರಾಮಿಕವಿಲ್ಲದ ರೋಗಗಳು ಅಂದರೆ ಮಧುಮೇಹ, ಡಯಾಬಿಟೀಸ್, ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಮತ್ತು ಹೃದಯದ ತೊಂದರೆಗಳು ಅಂದರೆ ಹಾರ್ಟ್ ಡಿಸೀಸ್, ಈ ಎಲ್ಲ ಕೂಡ ಪ್ರಮಾಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವೆಲ್ಲವೂ ನಿಯಮಿತವಾಗಿ ವೈದ್ಯರನ್ನು ಭೇಟಿಯಾಗಿ ಬಿ ಪಿ ಚೆಕ್ ಮಾಡ್ಕೊಂಡ್ರೆ, ಬ್ಲಡ್ ಪ್ರೆಷರನ್ನು ಚೆಕ್ ಮಾಡಿಸಿದರೆ ಮತ್ತು ರಕ್ತದಲ್ಲಿ ಶುಗರ್ ಲೆವೆಲನ್ನು ಟೆಸ್ಟ್ ಮಾಡಿಸಿದರೆ ಇದನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಲಾರವು. ಆದರೆ ಆರಂಭಿಕ ಹಂತದಲ್ಲಿಯೇ ಇದನ್ನು ಪತ್ತೆ ಹಚ್ಚಿದರೆ ಈ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅದರಿಂದ ಆಗುವ ತೊಂದರೆಗಳು ಅಂದರೆ ಸ್ಟ್ರೋಕ್ ಅಥವಾ ಲಕವ, ಹೃದಯದ ಅಪಘಾತ ಅಂದರೆ ಹಾರ್ಟ್ ಅಟ್ಯಾಕ್, ಇವೆಲ್ಲ ಕೂಡ ಕಡಿಮೆ ಮಾಡಬಹುದು. ಈ ಎಲ್ಲ ಸಾಂಕ್ರಾಮಿಕವಿಲ್ಲದ ರೋಗಗಳಲ್ಲಿ ಎಲ್ಲರೂ ತಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಮಹಿಳೆಯರು ದಿನನಿತ್ಯವಾಗಿ ವ್ಯಾಯಾಮ, ಎಕ್ಸಸೈಸ್, ಯೋಗ ಇವೆಲ್ಲವನ್ನು ಮಾಡಬೇಕು ಮತ್ತು ತಮಗೆ ಯಾವುದಾದರೂ ರೋಗವಿದ್ದರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅದರ ಪ್ರಕಾರವಾಗಿ ತಮ್ಮ ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇನ್ನು 40 ವಯಸ್ಸಿನ ಮೇಲ್ಪಟ್ಟ ಮಹಿಳೆಯರಲ್ಲಿ ಮತ್ತು ಪೆರಿಮೆನೋಪಾಸಲ್ ಏಜ್ ಅಂತ ಹೇಳ್ತೀವಿ ಅಥವಾ ಋತು ಬಂದಾದ ನಂತರ ಮಹಿಳೆಯರಲ್ಲಿ ಮೂಳೆಗಳು ದುರ್ಬಲಗೊಳ್ಳುವುದು ಸಾಧ್ಯತೆ ಜಾಸ್ತಿ. ಮೂಳೆಗಳು ದುರ್ಬಲಗೊಂಡರೆ ಫ್ರ್ಯಾಕ್ಚರ್ ಆಗುವ ಸಾಧ್ಯತೆಯೂ ಜಾಸ್ತಿ ಆಗುತ್ತೆ. ಹಾಗಿದ್ದರಲ್ಲಿ ಮಹಿಳೆಯರು ತಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ ಅಂಶನ ಪದಾರ್ಥ ಅಂದರೆ ಹಾಲು, ಮೊಸರು, ಕ್ಯಾಲ್ಶಿಯಮಿನ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸಬೇಕು. ಅದರ ಜೊತೆ ವಿಟ್ಯಾಮಿನ್ ಡಿ ಅಂದರೆ ಕ್ಯಾಲ್ಶಿಯಂ ವಿಟ್ಯಾಮಿನ್ ಡಿ ಮಾತ್ರೆಯನ್ನು ಸೇವಿಸಬೇಕು ಮತ್ತು ತಮ್ಮ ನಿಯಮಿತವಾಗಿ ಬೋನ್ ಡೆನ್ಸಿಟಿಯನ್ನು ಪರಿಶೀಲಿಸಬೇಕು. ಇನ್ನು ಮರಣಾಂತಕ ತೊಂದರೆಗಳಂತಹ ಕ್ಯಾನ್ಸರ್ಗಳು, ಇವು ಕೂಡ ನಿಯಮಿತವಾಗಿ ಪರೀಕ್ಷಿಸಿದರೆ ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಪಡೆಯಬಹುದು. ಚಿಕಿತ್ಸೆ ಪಡೆದ ನಂತರ ಗುಣಮುಖರೂ ಆಗಬಹುದು ಮತ್ತು ಉತ್ತಮವಾದ ಜೀವನವನ್ನು ನಡೆಸಬಹುದು. ಸ್ತನ ಕ್ಯಾನ್ಸರ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು 30 ಮಹಿಳೆಯರಲ್ಲಿ ಒಬ್ಬರಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಸ್ತನ ಕ್ಯಾನ್ಸರನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬಹುದು. ಇದನ್ನು ಹತ್ತಿರದ ವೈದ್ಯರಿಗೆ ಭೇಟಿಯಾಗಿ ಹೇಗೆ ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಂಡು ಅದನ್ನು ಮಾಡಿಕೊಳ್ಳಬೇಕು. ಗಡ್ಡೆ, ಊತ, ಡಿಂಪ್ಲಿಂಗ್ ಅಥವಾ ಬಾಹ್ಯರೇಷೆಯ ಏನಾದರೂ ತೊಂದರೆಗಳನ್ನು ಕಂಡರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಪರೀಕ್ಷಿಸಬೇಕು. ಮೆಮೋಗ್ರಫಿ, ಬ್ರೆಸ್ಟ್ ಮೆಮೋಗ್ರಫಿ, ಇದು ಒಂದು ಸ್ತನದ ಎಕ್ಸ್ರೇ. ಇದನ್ನು ವೈದ್ಯರ ಬಳಿ ಹೋಗಿ ವೈದ್ಯರು ಮಹಿಳೆಯ ಅಪಾಯಕಾರಿ ಅಂಶಗಳನ್ನು ಗುರುತಿಸಿ ಎಷ್ಟು ಬಾರಿ, ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಹೇಗೆ ಹೇಳುತ್ತಾರೆ ಆ ಸಲಹೆದಂತೆ ಮಾಡಿಸಿದರೆ 90% ಅಷ್ಟು ಕ್ಯಾನ್ಸರನ್ನು ಪ್ರಮಾಣವನ್ನು ಕಮ್ಮಿ ಮಾಡಬಹುದು. ಇನ್ನು ಗರ್ಭಕಂಠದ ಕ್ಯಾನ್ಸರ್, ಇದು ಕಾಮನ್ಲಿ HPV ವೈರಸ್ಸಿನಿಂದ ಹರಡುವಂತಹ ಕ್ಯಾನ್ಸರ್. ಈ ಕ್ಯಾನ್ಸರನ್ನು ತಡೆಗಟ್ಟಲು ಸಾಮಾನ್ಯವಾದ ಒಂದು ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಟೆಸ್ಟ್ ಎಂದು ಹೇಳುತ್ತೇವೆ. ಇದನ್ನು ಸ್ತ್ರೀ ರೋಗ ತಜ್ಞರಿಂದ ಮಾಡಿಸಿಕೊಳ್ಳಬೇಕು. ಇದನ್ನು ನಿಯಮಿತವಾಗಿ ಮಾಡಿಸಿಕೊಂಡರೆ 90% ಅಷ್ಟು ಕ್ಯಾನ್ಸರನ್ನು ತಡೆಗಟ್ಟಬಹುದು. ಏಕೆಂದರೆ ಅಂತಿಮ ಹಂತದಲ್ಲಿ ಅಥವಾ ತಡವಾಗಿ ಪತ್ತೆ ಹಚ್ಚಿದರೆ ಇದರಿಂದ ಪ್ರತಿ 8 ನಿಮಿಷ ಒಬ್ಬ ಮಹಿಳೆಯು ಕ್ಯಾನ್ಸರಿಗೆ ತುತ್ತಾಗುತ್ತಾಳೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲದೆಯೂ HPV ವ್ಯಾಕ್ಸಿನ್ ಕೂಡ ಲಭ್ಯವಿದೆ. HPV ವ್ಯಾಕ್ಸಿನನ್ನು 9-13 ವರ್ಷದ ಹುಡುಗಿಯರಿಗೆ ಕೊಡಲಾಗುತ್ತದೆ. ಇದನ್ನು ಕೊಡದೇ ಇದ್ದಾಗ ಮದುವೆಯ ಮುನ್ನ ಅಥವಾ ಯಾವಾಗಾದರೂ ವೈದ್ಯರಿಗೆ ಭೇಟಿಯಾಗಿ ಈ ಚುಚ್ಚುಮದ್ದನ್ನು ಪಡೆಯಬಹುದು. ಇವೆಲ್ಲವೂ ಆಸ್ಪತ್ರೆಯಲ್ಲಿ ನಿಯಮಿತವಾಗಿ ಮಾಡಿಸಿಕೊಳ್ಳುವಂತಹ ಪರೀಕ್ಷೆಗಳು. ಇದನ್ನು ಹೊರತು ಎಲ್ಲ ಮಹಿಳೆಯರು ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು. ದಿನನಿತ್ಯವೂ ವ್ಯಾಯಾಮ, ಯೋಗವನ್ನು ಮಾಡಬೇಕು, ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕು. ಇವೆಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದ ಜೀವನವನ್ನು ನಡೆಸಬಲ್ಲರು. ಬಹಳ ಒಳ್ಳೆ ಮಾಹಿತಿ ಡಾಕ್ಟರ್ ಸಹನಾ ನಾಯ್ಕ್. ಈಗ ತಡ ಮಾಡಲಾರ್ದ ನಮ್ಮ ಮಹಿಳಾ ಶ್ರೋತೃಗಳು ಅಂದರೆ ನಮ್ಮ ಗೆಳತಿಯರು ಸ್ನೇಹಿತೆಯರು ಕರೆ ಮಾಡ್ತಾರ ಅಂತ ತಿಳ್ಕೊಳ್ಳೋಣ ಅಂತ. ಮೊದಲನೇ ಕರೆ ಯಾವುದು ಅಂತ ನೋಡಲಿಕ್ಕೆ ಇನ್ನು ನಮ್ಮ ಗೆಳತಿಯರು ಕರೆ ಮಾಡ್ತಾ ಇಲ್ಲ. 2444 344 ಒಂದು 4 ಅಥವಾ 1 5 ಅಥವಾ 1 6 ಈ ಸಂಖ್ಯೆಗೆ ಕರೆ ಮಾಡಲಿ. ತಮ್ಮ ಸಮಸ್ಯೆಗಳನ್ನು ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡ್ಯಾರ ನಮ್ಮ ಡಾಕ್ಟರ್. ಹಾಗಾಗಿ ತಮಗೆ ಯಾವುದು ಸಮಸ್ಯೆ ಅದ ಅದರ ಬಗ್ಗೆ ನಮ್ಮ ಮಹಿಳೆಯರು ಕೇಳಲಿ ಅಂತ ಹೇಳ್ತೀನಿ. ಹಲೋ ಹಲೋ ನಮಸ್ಕಾರ. ಹಲೋ ಹಲೋ ಮೇಡಮ್ ಹೇಳ್ರಿ. SDM ಆರೋಗ್ಯ ಸಂವಾದ. ಹಾ ನಿರ್ಮಲಾ, ಪ್ರಶ್ನೆ ಕೇಳ್ರಿ. ಮೇಡಮ್, 9-12 ವರ್ಷದ ಹುಡುಗಿಯರಿಗೆ ಯಾವ್ದೋ ಇಂಜೆಕ್ಷನ್ ಅಂತ ಹೇಳಿದ್ರಲ್ರಿ ಮೇಡಮ್. ಹಾ ಹೇಳ್ತಾರೆ. ನಿರ್ಮಲಾ ಅವರೇ, 9-13 ವಯಸ್ಸಲ್ಲಿ HPV ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅದನ್ನು ಹುಡುಗಿಯರಿಗೆ ಕೊಡಲಾಗುತ್ತೆ. ಇದರಿಂದ ಮುಂದೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಉಪಾಯಕಾರಿ. HPV ವ್ಯಾಕ್ಸಿನ್ ಅಂತ. ಓಕೆ, HPV ವ್ಯಾಕ್ಸಿನ್ ಅಂತ ಹೇಳಿ ನಿರ್ಮಲಾ. ಅದನ್ನು ನೀವು ನಿಮ್ಮ ಪೀಡಿಯಾಟ್ರಿಷನ್ ಅಂದರೆ ಮಕ್ಕಳ ಡಾಕ್ಟರ್ ಅವರಿಗೆ ಭೇಟಿಯಾಗಿ ಅವರಿಗೂ ಕೇಳಬಹುದು, ಅಥವಾ ಸ್ತ್ರೀ ರೋಗ ತಜ್ಞರಿಗೂ ಹೋಗಿ ಭೇಟಿಯಾಗಿ ಅವರಿಗೂ ಕೇಳಬಹುದು. ಅದನ್ನು ಆ ಚುಚ್ಚುಮದ್ದು ಎಲ್ಲ ಕಡೆ ಲಭ್ಯವಿದೆ. ಧನ್ಯವಾದ. ನಮ್ಮ ಮಹಿಳೆಯರು ಯಾಕೋ ತಡ ಮಾಡ್ಲಿಕ್ಕತ್ತಾರ ಪ್ರಶ್ನೆ ಕೇಳಲಿಕ್ಕೆ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಶ್ನೆಗಳು. ಡಾಕ್ಟರ್, ನಮ್ಮ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ತಪಾಸಣೆಗೆ ಮುಂದೆ ಬರಂಗಿಲ್ಲ, ನಮ್ಮ ಸಾಕಷ್ಟು ತೊಂದರೆ ಇರೋದು ಅಲ್ಲೇ. ಅದಂತೂ ಇದೆ. ಮಹಿಳೆಯರು ತಮ್ಮ ದಿನನಿತ್ಯ ಕಾರ್ಯಗಳಲ್ಲಾಗಲಿ, ಕುಟುಂಬದಲ್ಲಾಗಲಿ, ತಮ್ಮ ಉದ್ಯೋಗದಲ್ಲಾಗಲಿ, ಇದೆಲ್ಲನ್ನು ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡಿ ಹೋಗುವುದರಲ್ಲಿ ತಪಾಸಣೆಗೆ ಮುಂದೆ ಬರಲಿ ಅಂತ. ಹಲೋ, SDM ಆರೋಗ್ಯ ಸಮಾಜ ಹೇಳ್ರಿ, ಯಾರು ಮಾತಾಡೋದು? ಹಲೋ, ಹಾ ಸ್ವಲ್ಪ ರೇಡಿಯೋ ದೂರಿಟ್ಟು ಮಾತಾಡ್ರಿ. ಹಲೋ ಹಲೋ ಹಲೋ, ರೇಡಿಯೋ ದೂರ ಇಡಬೇಕು. ಕರೆ ಕರೆಗಳು ಯಾಕೋ ಸರಿ ಬರ್ತಾ ಇಲ್ಲ. ಈ ಪಾಪ್ಸ್ಮಿಯರ್ ಸ್ಕ್ರೀನಿಂಗ್ ಅಂತ ಹೇಳಿದ್ರಿ ಡಾಕ್ಟರ್ ನೀವು, ಹೌದು, ಅದನ್ನ ಎಷ್ಟು ಬಾರಿ ಮಾಡಿಸ್ಬೇಕು? ಅದು ಯೂಶಲಿ 21 ವಯಸ್ಸು ನಂತರ ಅಥವಾ ಮದುವೆಯ 3 ವರ್ಷದ ನಂತರ ಇದು ಪ್ಯಾಪ್ಸ್ಮಿಯರ್ ಸ್ಕ್ರೀನಿಂಗ್ ಟೆಸ್ಟ್ ಅನ್ನು ಮಾಡಿಸಲು ಆರಂಭ ಮಾಡಬೇಕಾಗುತ್ತೆ. ಆಮೇಲೆ ಅದು ಹಲೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ರೇಡಿಯೋ ದೂರ ಇರಬೇಕಮ್ಮ. ಹಲೋ, ಕರೆಗಳು ಸಾಕಷ್ಟು ಬರ್ಲಿಕ್ಕತ್ತಾವ ಆದ್ರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ, ನಿಮಗೂ ನಮಸ್ಕಾರ. ನಮಸ್ಕಾರ ಹೇಳ್ರಿ. ಮಹಿಳಾ ದಿನಾಚರಣೆ ಶುಭಾಶಯಗಳು ರೀ ಮೇಡಮ್. ಮೊದಲ ಥ್ಯಾಂಕ್ ಯು ರೀ. ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಮನೆಯಾಗ ಯಾರು ಹೆಣ್ಮಕ್ಳು ಇದ್ರ ಪ್ರಶ್ನೆ ಕೇಳಲಿಕ್ಕೆ ಹೇಳ್ರಿ. ಮೇಡಮ್ ರಮೇಶ್ ಶರಣರತ್ ವಿಜಯಪುರ ಜಿಲ್ಲೆ ಬಸವನ್ ಬಾಗೇವಾಡಿಯಿಂದ ರೀ ಮೇಡಮ್. ಈಗ ಮಹಿಳೆಯರಿಗೆ ಈ ಕಾಯಿಲೆ ಬಗ್ಗೆ ಹೇಳಿದ್ರಲ್ರಿ ಮೇಡಮ್ ಅವರು. ಹಲೋ ಮೇಡಮ್. ಹೇಳ್ರಿ ಹೇಳ್ರಿ, ಲಘು ಲಘು ಕೇಳ್ರಿ ಪ್ರಶ್ನೆ. ನನಗ್ ಸ್ವಲ್ಪ ಕಡಿಮೆ ಕೇಳಾಕತ್ತದ್ರಿ ಮೇಡಮ್ ನಿಮ್ ಧ್ವನಿ ರೀ. ಹೌದಾ? ಹಾ ಮೇಡಮ್. ನಮಗೆ ಚಲೋ ಕೇಳಿಸ್ತದ? ಹಾ ಕೇಳಿಸ್ತದಲ್ರಿ ಮೇಡಮ್. ಇದು ಈ ಒಗ್ಗರಣೆಯಿಂದ ಬರ್ತದಲ್ರಿ, ಬರ್ತದಂತಾರಲ್ರಿ ಕ್ಯಾನ್ಸರ್, ಇದು ಇದಕ್ ಸಂಬಂಧ ಪಡ್ತದೇನು? ಇದು ಮಹಿಳೆಯರಿಗೆ ಸಂಬಂಧಪಟ್ಟದ ಸ್ತನ ಕ್ಯಾನ್ಸರ್ ಬಗ್ಗೆ ಮೇಡಮ್ ಅವ್ರು ಮಾತಾಡಿದ್ರಿ. ಹಲೋ ಮೇಡಮ್. ಹಾ ಹೇಳಿ, ಕೇಳ್ತಾ ಇದ್ದೀನಿ. ಈ ಒಗ್ಗರಣೆಯಿಂದ ಬರೋ ಕ್ಯಾನ್ಸರ್ ಅನ್ನ ತಡಿಲಕ್ಕ ಏನಾರ ಉಪಾಯ ಹೇಳ್ತೀರೇನ್ರಿ ಮೇಡಮ್? ಇಲ್ಲ ರಮೇಶ್, ಆ ತರ ಈಗ ಒಗ್ಗರಣೆಯಿಂದ ಹಿಂಗ್ ಬರ್ತದ ಅಂತ ಏನು ಹೇಳಿಲ್ಲ ಅವರು. ಇಲ್ಲಿಲ್ರಿ, ಬರ್ತದ ಅಂತ ಕೇಳಿನ್ರಿ. ಇವ್ರು ಹೇಳಿದ್ದು ತನ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರಿ ಮೇಡಮ್. ಹೇಳ್ತಾರೆ ಹೇಳ್ತಾರೆ ರಮೇಶ್ ಡಾಕ್ಟರ್. ಒಗ್ಗರಣೆಯಿಂದ ಅಂತ ಹಂಗ ಯಾವ್ದು ಕ್ಯಾನ್ಸರ್ ಬರುವುದಿಲ್ಲ. ಸ್ತನ ಕ್ಯಾನ್ಸರ್ ಸತ್ಯ ನಾ ಕೇಳಿದ್ದೆ ರೀ ಮೇಡಮ್. ಇಲ್ಲ ಹಾಗೇನು ಬರುವುದಿಲ್ಲ. ಅಥವಾ ಅದೇ ಚೂಲಾ ಚೌಕ, ಅದು ಕಟ್ಟಿಗೆಯಿಂದ ಉಂಟಾಗುವ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಅದರಿಂದ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಈಗ ಎಲ್ಲರಿಗೂ ಗ್ಯಾಸ್ ಯೂಸ್ ಮಾಡ್ರಿ, ಡಸ್ಟ್ ಪಾರ್ಟಿಕಲ್ ಮೈನರ್ ಡಸ್ಟ್ ಪಾರ್ಟಿಕಲ್ಸ್ ಅನ್ನು ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾ ಇರೋದು. ಡಸ್ಟ್ ಪಾರ್ಟಿಕಲ್ಸ್ ಇಂದ ತಡಿಬಹುದು. ಧನ್ಯವಾದ ರಮೇಶ್. ಹಲೋ, ಕರೆಗಳು ಕಟ್ ಆಗ್ಲಿಕ್ಕತ್ತಾವ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳ್ರಿ, ಯಾರು ಮಾತಾಡೋದು? ಹಲೋ, ಯಾಕೋ ಕರೆಗಳು ಕಟ್ ಆಗ್ಲಿಕ್ಕತ್ತಾವ. ಹಲೋ ನಮಸ್ತೆ ಮೇಡಮ್. ನಮಸ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಚಿದಾನಂದ ಹಿರೇಮಠ ಮಾತಾಡಿದ್ರಿ. ಪ್ರಶ್ನೆ ಕೇಳಿ ಶಿವಲಿಂಗಯ್ಯ. ನನ್ನ ಪ್ರಶ್ನೆ ಏನಂದ್ರೆ, ರೀ ಇದು ವಂಶ ಪಾರಂಪರ್ಯ ಬರ್ತದಂದ್ರೆ ಎರಡು ರೋಗಗಳ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಲ್ರಿ? ಹೌದು, ಸ್ತನ ಕ್ಯಾನ್ಸರ್ದಲ್ಲಿ ಸ್ವಲ್ಪ ವೆರೈಟೀಸ್ ಅಂತ ಇರುತ್ತೆ. ಹಾಗೇನಾದರೂ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಮನೆಯಲ್ಲಿ ತಾಯಿ ಅಕ್ಕ ತಂಗಿಯರಿಗೆ ಸ್ತನ ಕ್ಯಾನ್ಸರ್, ಕರಳಬಳ್ಳಿ ಕ್ಯಾನ್ಸರ್ ಇವೆಲ್ಲ ಇದ್ದಾಗ ಒಂದಿಷ್ಟು ಜೀನ್ಸ್ ಅಂತ ಹೇಳ್ತೀವಿ, ಆ ಜೀನ್ಸ್ ಪಾಸಿಟಿವ್ ಇದ್ದರೆ ಅದು ಫ್ಯಾಮಿಲಿಯಲ್ಲಿ ಬರುತ್ತೆ. ಧನ್ಯವಾದ. ಹಲೋ ಹಲೋ. ಹಾಂ ಹೇಳ್ರಿ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್. ಹಾ ಕೇಳಿಸ್ಲಿಕ್ಕೆ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಅದು ಇದು ಟಾಪಿಕ್ ಆಗೈತ್ರಿ ಅದು. ಇವತ್ತು ಮಹಿಳೆಯರ ಆರೋಗ್ಯಕ್ಕೆ ಯಾವ್ಯಾವ ತಪಾಸಣೆಗಳನ್ನು ಮಾಡಿಸ್ಕೋಬೇಕು ಅನ್ನುವಂಥದ್ದು. ಹಲೋ ಹಲೋ. ಹಾಂ ಹೇಳ್ರಿ ಹೇಳಿ. ನಮಸ್ಕಾರ ಹೇಳಿ. ನಾವು ಇಲ್ಲಿ ಹಳೇಬಳ್ಳಿಯಿಂದ ಮಂಜುನಾಥ್ ನಾಳೆ. ಪ್ರಶ್ನೆ ಕೇಳ್ರಿ ಮಂಜುನಾಥ್ ಅವರ. ಹಲೋ ಹಲೋ ಹೇಳಿ. ಸ್ವಲ್ಪ ಸೌಂಡ್ ಇದು ಕರೆಕ್ಟ್ ಇದು ಇಂದ್ರಪ್ಪ ಸೌಂಡ್ ಈಗ ಈಗ ಕೇಳಿಸ್ಲಿಕ್ಕದ. ಪ್ರಶ್ನೆ ಕೇಳ್ರಿ. ಹಾ ರೀ, ಆದ್ರೆ ಇವತ್ತಿನ ಬಗ್ಗೆ ಇದ್ರದಲ್ರಿ, ಕಣ್ಣಿನ ಬಗ್ಗೆ ಅದಲ್ಲ ಇವಾಗ. ಇಲ್ಲ ಇಲ್ಲ, ಮಹಿಳೆಯರ ಆರೋಗ್ಯ ರಕ್ಷಣೆ ಬಗ್ಗೆ ಅದ, ಯಾವ್ಯಾವ ತಪಾಸಣೆಗಳನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಈಗಾಗಲೇ ಡಾಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಾರಿ. ಈಗ ಕೊಟ್ಟಾರಿ, ಸಾಕಷ್ಟು ಮಾಹಿತಿ ಕೊಟ್ಟಾರ. ನೀವು ಒಂದು ಕರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತಂದ್ರೆ ನೀವು ಅದನ್ನ ಯೋಚನೆ ಮಾಡಿ ಕೇಳ್ರಿ. ಹಲೋ, ಕರೆಗಳು ಕಟ್ ಆಗ್ಲಿಕ್ಕತ್ತಾವ ಡಾಕ್ಟರ್ ಅಷ್ಟೊತ್ತು. ಹಲೋ ಹಲೋ. ಹಾ ಹೇಳ್ರಿ. ನಮಸ್ಕಾರ ಕೇಳಿಸದ ಹೇಳಿ. ಕಟ್ಟಿಗೆ ಸುಡೋದ್ರಿಂದ ಹೊಗೆಯಿಂದ ಲಂಗ್ ಕೆಂಪ ಅಂತ ಹೇಳಿದ್ರಲ್ಲ ಮೇಡಮ್, ಅನಿವಾರ್ಯ ನಾನು ಈಗ ಕಟ್ಟಿಗೆಯಿಂದ ನಾ ಮಾಡ್ಬೇಕಾಗಿದೆ ಮೇಡಮ್. ನಮ್ಮ ಮನೆಯಲ್ಲಿ ಅಡಿಗೆ ಗ್ಯಾಸ್ ಇಲ್ಲ ಮೇಡಮ್ ನಮ್ಮ ಮನೆಯಲ್ಲಿ. ಮತ್ತೆ ಇದು ಯಾವ ರೀತಿ ಸುರಕ್ಷಿತ ಇದು ಮಾಡ್ಬೇಕು ಮೇಡಮ್? ಅದು ನಾನು ನಿಮ್ಗೆ ಹೇಳಿದ ಹಾಗೆ ಅದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಅಂತ ಇರುತ್ತೆ, ಅದರಿಂದ ಬರೋ ಸಾಧ್ಯತೆ ಜಾಸ್ತಿ. ಬರುತ್ತೆ ಅಂತ ಅಲ್ಲ, ಬರೋ ಸಾಧ್ಯತೆ ಜಾಸ್ತಿ. ಸೊ ಹಾಗಿದ್ದಾಗ ಈಗ ಸುಮಾರು ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಇದ್ದಾವೆ, ಗ್ಯಾಸನ್ನು ಪಡಿಬಹುದು ಅದರ ಮುಖಾಂತರ. ಪಡ್ಕೊಳ್ರಿ ಅಂತ ಹೇಳಿಕತ್ತಾರ ಡಾಕ್ಟರ್, ಅಂದ್ರೆ ನೀವು ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ. ಆರೋಗ್ಯ ಮುಖ್ಯ ಆಗ್ತದಲ್ಲ. ನೀವು ನಿಮ್ಮ ಹೆಸರು ಏನಂದ್ರಿ? ಸಂಗಮೇಶ್. ಯಾವ ಊರಿಂದ ಮಾತಾಡ್ಲಿಕತ್ತೀರಿ? ಕಂದಗನೂರು. ಸಾಧ್ಯ ಇದ್ದಷ್ಟು ನೀವು ಗ್ಯಾಸ್ ಅನ್ನ ಪಡ್ಕೊಳ್ರಿ ಅಂತ. ಅಂದ್ರೆ ಮಹಿಳೆಯರ ಆರೋಗ್ಯ ಕೂಡ ಬಹಳ ಮಹತ್ವದಾಗ್ತದಲ್ಲ ಸಂಗಮೇಶ್. ಆದ್ರೆ ಈಗ ಸಾಕಷ್ಟು ಬದಲಾವಣೆ ಬಂದದ, ಪರಿವರ್ತನೆ ಬಂದದ ಜಗದೊಳಗ. ಅದ್ರ ಬಗ್ಗೆ ಯೋಚನೆ ಮಾಡ್ರಿ ಅಂತ. ಹಲೋ ಹಲೋ ಹಲೋ ಹೇಳ್ರಿ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕೇಳಿಸ್ಲಿಕ್ಕತ್ತದ? ಹಲೋ ನಮಸ್ಕಾರ. ರಾಜಶೇಖರ್ ಅಂತ ಹೇಳಿ. ಊರು ಯಾವ್ದು ರಾಜಶೇಖರ್ ಅವರು? ಚಿಂಚನಕಲ್ ರೀ. ಕೇಳ್ರಿ ಪ್ರಶ್ನೆ ಕೇಳ್ರಿ. ಈಗ ಪ್ರತಿಯೊಬ್ಬರು ಗ್ಯಾಸ್ ಉಪಯೋಗ ಮಾಡ್ಬೇಕಂದ್ರೆ ಸಾಧ್ಯ ಆಗೋದಿಲ್ರಿ ಇವತ್ತಿನ ಕಾಲದಾಗ ಬಡವರು. ಇಲ್ಲ, ಅದು ಬೇರೆ ಸಮಸ್ಯೆ ಆಗ್ತದೆ. ಇವತ್ತು ನೀವು ಆರೋಗ್ಯ ಸಮಸ್ಯೆ ಸಂಬಂಧಪಟ್ಟಂಗ, ಅದು ಮಹಿಳೆಯರ ಆರೋಗ್ಯ ತಪಾಸಣೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೇಳಿ ರಾಜಶೇಖರ್. ಮಹಿಳೆಯರಿಗೆ ಆರೋಗ್ಯ ಸಂಬಂಧಪಟ್ಟಿರ್ತಕ್ಕಂತ ಪ್ರಶ್ನೆ ಯಾವ್ದು ಹೇಳ್ರಿ? ನಾನು ಈಗ ನಿಮ್ ರೇಡಿಯೋದೊಳಗೆ ಕೇಳಿ ನಾ ಫೋನ್ ಮಾಡಿದೆ. ನಾವು ಇಷ್ಟೊತ್ತು ಅಂತ ಹೇಳಿದ್ರಲ್ಲ ಡಾಕ್ಟರು, ಮಹಿಳೆಯರಿಗೆ ಆರೋಗ್ಯಕ್ಕೆ ತೊಂದರೆ ಆದಾಗ ಕೆಲವೊಂದು ತಪಾಸಣೆಗಳನ್ನು ಮಾಡಿಸ್ಲೇಬೇಕಾಗ್ತದ ಆಯಾ ವಯಸ್ಸಿಗೆ ಅನುಗುಣವಾಗಿ ಅಂತ ಹೇಳಿದ್ರು ಡಾಕ್ಟರ್. ಈಗ ಮಹಿಳೆಯರಿಗೆ ಪ್ರತಿಯೊಂದು ಹೆಣ್ಮಕ್ಳು 100-40% ಹೆಣ್ಮಕ್ಳು ಮನೆಯಲ್ಲಿ ಕೂತು ಕೆಲಸ ಮಾಡಲಾರ್ದನೆ ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಇವತ್ತಿನ ದಿವಸದಲ್ಲಿ ಕಾಣ್ತಾ ಇದ್ವಿ ನಾವು. ಇಲ್ಲ, ನೀವು ಸ್ಪೆಸಿಫಿಕ್ ಆಗಿ ಹಿಂಗ ಇವ್ರದ್ದು ಈ ಸಮಸ್ಯೆ ಅನ್ನೋದು. ಸಾಮಾನ್ಯವಾಗಿ ಅಡಿಗೆ ಮಾಡೋದು ಒಂದೇ ಅಂತಲ್ಲ, ಇವತ್ತು ಬಿ ಪಿ ಇರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಇವೆಲ್ಲ ಸಮಸ್ಯೆಗಳು ಈ ಶುಗರು ಮತ್ತು ಈ ಜಾಯಿಂಟ್ ಪೇನ್ಸು ಸಾಕಷ್ಟು ಹೆಣ್ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ನಾವು. ಹೌದು, ಇವೆಲ್ಲ ಏನಂತಾರೆ ಸಾಂಕ್ರಾಮಿಕವಲ್ಲದ ರೋಗಗಳು. ಇವಕ್ಕೆ ನೀವು ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರಬೇಕು. ಮಧುಮೇಹ ರೋಗ, ಡಯಾಬಿಟೀಸ್ ಆಗಲಿ, ಬಿ ಪಿ ಆಗಲಿ, ಶುಗರ್ ಆಗಲಿ, ಬೊಜ್ಜುತನ ಆಗಲಿ, ಇವೆಲ್ಲಕ್ಕೂ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಬೇಕು. ದಿನನಿತ್ಯವಾಗಿ ವ್ಯಾಯಾಮ ಮಾಡಬೇಕು. ಪ್ರತಿಯೊಂದು ಕುಟುಂಬದಲ್ಲಿ ಇವತ್ತಿನ ದಿವಸ ಡಾಕ್ಟರ್ನ ಸೀಮಿತ ಮಾಡಿ ಬರ್ಲಿಕ್ಕೆ. ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ರಾಜಶೇಖರ್. ಮೇಡಮ್ ಅವರೇ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲ, ಪ್ರತಿ ಕುಟುಂಬದಲ್ಲಿ 4 ಜನ ಇದ್ರೆ ಅದರಲ್ಲಿ 3 ಮಂದಿ ಪ್ರತಿಯೊಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಪ್ರತಿಯೊಬ್ಬರು ಡಾಕ್ಟರ್ನೇ ನಂಬಿಕೊಂಡು ಬದುಕುವಂತ ಸ್ಥಿತಿ ಬಂದು ಹೋಗಿದೆ. ಅಲ್ಲ, ಅದಕ್ಕೆ ಹೇಳೋದು ಡಾಕ್ಟರ್ನ, ಅವ್ರ ಡಾಕ್ಟರ್ ಏನ್ ಹೇಳಿಕತ್ತಾರ ಅಂದ್ರ, ಮೊದ್ಲೇ ಕಾಲಕ್ಕೆ ತಪಾಸಣೆ ಮಾಡಿಸ್ಕೊಂಡ್ಬಿಟ್ರ ಇನ್ನು ಸಣ್ಣದಿದ್ದಾಗ ಲಘೂನೆ ಅದನ್ನ ಕ್ಯೂರ್ ಮಾಡಿಬಿಡಬಹುದು ಅಂತ. ಹೌದು, ಇದನ್ನೆಲ್ಲ ಸಾಕಷ್ಟು ಅವೇರ್ನೆಸ್ ಕೊಟ್ಟರು ಕೂಡ ಹೆಣ್ಮಕ್ಳೊಳಗೆ ತಿಳುವಳಿಕೆ ಬರಬೇಕು, ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಿಕತ್ತಾರ. ಅದೇ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಬೇಕು, ಅದು ಬಹಳ ಮುಖ್ಯ. ಅಲ್ಲ, ಇದಕ್ಕೆ ಸರ್ಕಾರದಿಂದ ಪ್ರತಿ ವಿಲೇಜ್ ಪ್ಲೇಸಿಗೆ ಇವೆಲ್ಲ ಸಾಕಷ್ಟು ಸರ್ಕಾರದ. ಅದು ನಮ್ಮ ಕಳಿ ಕಳಿ ಕೂಡ, ಇವತ್ತಿನ ಕಾರ್ಯಕ್ರಮದ ಕಳಕಳಿ ಕೂಡ ನಮ್ಮ ಮಹಿಳೆಯರು. ಇಲ್ಲ, ತಗೋಬೇಕು ಅನ್ನೋದೇ ನಮ್ದು, ಅದನ್ನೇ ಹೇಳ್ತಾ ಇರೋದು. ಧನ್ಯವಾದ. ಹಲೋ ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಹೇಳ್ರಿ, ಪ್ರಶ್ನೆ ಕೇಳ್ರಿ. ಅವರಿಗೆ ನಮ್ಮ ಧ್ವನಿ ಕೇಳಿಸ್ತದ? ಹಲೋ, ಕೇಳಿಸ್ತಾ ಇಲ್ಲ ನಮ್ಮ ಧ್ವನಿ ನಿಮಗ? ಇಲ್ರಿ. ಈಗ ಜೋರಾಗಿ ಮಾತಾಡ್ರಿ. ನೀವ್ ಯಾರು ಮಾತಾಡೋದು? ನಾವು ಗದಗ ಜಿಲ್ಲೆ ಅರಗೋಂದ ತಾಲೂಕು ಕಣ್ಣೂರ್ ಅಂತ ಮಾತಾಡಿದ್ರಿ. ನಿಮ್ಮ ಹೆಸರು ಹೇಳ್ರಿ. ಪ್ರಕಾಶ್ ರೀ. ಹ್ಮ್, ಪ್ರಕಾಶ್ ಅಂತ ಮಾತಾಡಿದ್ರಿ. ಪ್ರಕಾಶ್, ಪ್ರಶ್ನೆ ಕೇಳ್ರಿ. ಇದು ಮನೆಯಾಗ ಬಾಡಿಗೆ ಮಾಡಿದ್ರ ಕ್ಯಾನ್ಸರ್ ಬರುತ್ತಲ್ರಿ, ಅದಕ್ಕೇನ್ರ ಸಲಹೆ ಕೊಡ್ತಾರ? ಇಲ್ಲ, ಈಗಾಗಲೇ ಸಲಹೆ ಕೊಟ್ಟಾರ. ಮಹಿಳೆಯರ ಆರೋಗ್ಯ ತಪಾಸಣೆ ಬಗ್ಗೆ ಇರೋದು ಇವತ್ತ. ಹಲೋ, ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ, ನಮಸ್ಕಾರ. ಮೊದಲು ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಧನ್ಯವಾದ. ಯಾರು ಮಾತಾಡೋದು? ಮಾತಾಡಿದ್ರಿ, ಇನ್ನೊಂದು ಚಿಕ್ಕ ಪ್ರಶ್ನೆ ಐತ್ರಿ, ಆಗ ಕಟ್ ಆತ್ರಿ. ಮೇಡಮ್ ರೀ, ನಂದು ಪ್ರಶ್ನೆ ಏನಂದ್ರೆ ರೀ, ಈಗ ಸ್ತನ ಕ್ಯಾನ್ಸರ್ ಪೀಡಿತ ತಾಯಿ ಎದೆ ಹಾಲನ್ನು ಕುಡಿಯುವುದರಿಂದ ಮಗುವಿಗೆ ಕ್ಯಾನ್ಸರ್ ಬರುತ್ತಾ ಅಂತ ಕೇಳ ನಂದು ಸಣ್ಣ ಡಾಕ್ಟರ್ ಹೇಳ್ತಾರೆ ಉತ್ತರ. ಅದು ಸ್ತನ ಕ್ಯಾನ್ಸರ್ ಇರುತ್ತಲ್ವಾ, ಅದು ಯಾವ ಸ್ಟೇಜ್, ಅದು ಯಾವ ಟೈಪ್ ಕ್ಯಾನ್ಸರ್? ಸ್ತನ ಕ್ಯಾನ್ಸರ್ದಲ್ಲೇನು ಬೇರೆ ಬೇರೆ ಪ್ರಕಾರಗಳಿರ್ತವೆ, ಅದು ಬೇರೆ ಬೇರೆ ಹಂತದಲ್ಲಿ ಇರುತ್ತವೆ. ಅದ್ರ ಪ್ರಕಾರ ಡಾಕ್ಟರ್ ಅದನ್ನ ನೋಡ್ಬಿಟ್ಟು ಅದನ್ನ ಪರೀಕ್ಷಿಸಿ ನಿಮಗೆ ಅದರ ಟ್ರೀಟ್ಮೆಂಟ್ ಆಗುವಾಗ, ಯಾಕಂದ್ರೆ ಒಂದಿಷ್ಟು ಸುಮಾರು ಡ್ರಗ್ಸ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತೀವಿ, ಅದನ್ನ ನೋಡ್ಕೊಂಡ್ಬಿಟ್ಟು ಕೊಡಬಹುದೋ ಇಲ್ಲೋ ಅಂತ ಅದರ ಪ್ರಕಾರವಾಗಿ ಹೇಳ್ತೀವಿ. ಹಲೋ, ಹಲೋ ಹೇಳ್ರಿ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮಂಜುನಾಥ್, ಪ್ರಶ್ನೆ ಕೇಳ್ರಿ. ಅಂತಾರಾಷ್ಟ್ರೀಯ ಮಾಡೋದಿನಲ್ಲ ಹೌದು ಅಂದ್ರೆ, ಇದು ಅಂದ್ರೆ ಅದರ ವೈದ್ಯಕೀಯವಾಗಿ ಯಾವ ರೀತಿ ಚಿಕಿತ್ಸೆ ಕೊಡಬೇಕಾಗ್ತದೆ ಅಂತ? ಏನಾಗಿದ್ರೆ ಕೊಡಬೇಕು ವೈದ್ಯಕೀಯವಾಗಿ ಚಿಕಿತ್ಸೆ? ಏನಾಗಿದೆ, ಯಾರಿಗೆ ಏನಾಗಿದೆ, ಏನ್ ಪ್ರಶ್ನೆ ಕೇಳಬೇಕಾಗಿದೆ ಮಂಜುನಾಥ್ ಅವ್ರಿಗೆ? ಅಂದ್ರೆ ಅಂದ್ರೆ ಇದ್ರಿ, ಅಂದ್ರೆ ಈಗ ವೈದ್ಯಕೀಯ ಅಂತಂದ್ರೆ ಇದ್ರಿ, ಈಗ ಹೆಣ್ಮಕ್ಳಿಗೆ ಈಗ ಆರಾಮಿಲ್ಲ ಅಂತಂದ್ರೆ ಅದ್ರಿ ಏನ್ ಆರಾಮಿಲ್ಲ ಅದನ್ನ ಹೇಳ್ಬೇಕಲ್ಲ ಮಂಜುನಾಥ್. ಸರಿಯಾದ ಪ್ರಶ್ನೆ ಕೇಳ್ರಿ. ಹಲೋ, ಈಗ ಕೆಲವೊಮ್ಮೆ ತಪಾಸಣೆ ಒಳಗೆ ಸ್ಕ್ಯಾನಿಂಗ್ ಅವಶ್ಯ ಅದೇನು, ಹಂಗಿದ್ರೆ ಯಾವಾಗ ಮಾಡಬೇಕು ಅನ್ನುವಂಥ ಪ್ರಶ್ನೆ. ನೀವು ಸ್ತ್ರೀ ರೋಗ ತಜ್ಞರ ಹತ್ರ ನಿಯಮಿತವಾಗಿ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟಿಂಗ್ ಹೋದಾಗ ಸ್ತ್ರೀ ರೋಗ ತಜ್ಞರು ಅದನ್ನು ಪರೀಕ್ಷಿಸಿ, ಅಥವಾ ನಿಮಗೆ ಏನಾದರೂ ಮುಟ್ಟಿನ ಅಂಶದಲ್ಲಿ ಏನಾದರೂ ತೊಂದರೆ ಇದ್ದರೆ, ಅಥವಾ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಅದನ್ನ ನೋಡ್ಕೊಂಡ್ಬಿಟ್ಟು ಅವಶ್ಯ ಇದೆಯೋ ಇಲ್ವೋ ಎಂದು ಹೇಳುತ್ತಾರೆ. ಹಲೋ, ಹಲೋ ಹೇಳ್ರಿ. ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು ಕೇಳಿಸ್ತಾ ಇಲ್ಲ? ಇಲ್ರಿ. ಹಲೋ, ಹಲೋ. ಹಾ ಹೇಳ್ರಿ. ನಾನು ಶಿರೋಳದಿಂದ ಗುರುನಾಥ್ ಮಿನಿಸ್ಟ್ರಿ. ಗುರುನಾಥ್, ಲಗೂನೇ ಪ್ರಶ್ನೆ ಕೇಳ್ರಿ. ಮೇಡಮ್ ಅವ್ರು, ಈಗ ಮಹಿಳೆಯರು ಟಿವಿ ಮೊಬೈಲ್ ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ತೊಂದರೆ ಬಹಳ ಮಹಿಳೆಯರಲ್ಲಿ ಕಾಣ್ತಾ ಇದೆ, ಇದಕ್ಕೆ ಯಾವ ಆರೋಗ್ಯ ತಪಾಸಣೆ ಮಾಡಿಸಬೇಕಂತ ಒಂದಿಷ್ಟು ವಿವರಣೆ ನೀಡ್ತೀರೇನು ಮೇಡಮ್? ಮಹಿಳೆಯರಲ್ಲಾಗಲಿ ಎಲ್ಲರಲ್ಲೂ ಆಗಲಿ ಮೊಬೈಲ್ ಟಿವಿ ಬಳಕೆ ಜಾಸ್ತಿ ಅತಿಯಾಗಿ ಹೋಗಿದೆ. ಎಲ್ಲರೂ ನಿಯಮಿತವಾಗಿ ಕಣ್ಣಿನ ಟೆಸ್ಟನ್ನು ಮಾಡಿಸಲೇಬೇಕು. ಆಮೇಲೆ ಮೊಬೈಲ್ ಟಿವಿ ಆಗಲಿ ಅಧಿಕವಾಗಿ ನೋಡ್ಕೊಡ್ದು. ಇದು ಎಲ್ಲರಿಗೂ ಸಾಮಾನ್ಯವಾದ ಮಾಹಿತಿ ಅಂತ ಹೇಳ್ತಾರೆ. ಧನ್ಯವಾದ ಗುರುನಾಥ್ ಅವರು. ಇಷ್ಟೊತ್ತು ಸಾಕಷ್ಟು ಜನ ಇವತ್ತು ಕರೆ ಮಾಡ್ಯಾರ, ಆದರೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಎಲ್ಲದಕ್ಕೂ ನಮ್ಮ ಡಾಕ್ಟರ್ ಸಹನಾ ನಾಯಕ್ ಅವರು ಉತ್ತರ ಕೊಟ್ಟರು. ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ ಯಾವ್ಯಾವ ತಪಾಸಣೆಗಳನ್ನು ಮಾಡಿಸ್ಕೋಬೇಕು ಮಹಿಳೆಯರು ಅನ್ನೋದ್ರ ಬಗ್ಗೆ ಹೇಳಿದರು. ಯಾವ ವಾರಗಳಲ್ಲಿ ಲಭ್ಯ ಇರ್ತಾರಂದ್ರೆ, ಶನಿವಾರ ಮಾತ್ರ ಡಾಕ್ಟರ್ ಸಹನಾ ನಾಯಕ್ ಅವರು ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಗಮನಿಸಿ ಶ್ರೋತೃಗಳೇ, 0836274770. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ 0836274777. ಇನ್ನು ಈ ವಾರದ ಪ್ರಶ್ನೆಯನ್ನು ಕೇಳಿರಿ ಶ್ರೋತೃಗಳೇ, ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲು ಯಾವ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು? ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ, ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲು ಯಾವ ಪರೀಕ್ಷೆಯನ್ನು ಮಾಡಿಸಿಕೊಳ್ಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳಿಸ್ರಿ. ವಿಳಾಸ, ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. 5800009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು February 22 ಕೇಳಿದ ಪ್ರಶ್ನೆ, ಹೃದಯಾಘಾತವನ್ನು ತಡೆಗಟ್ಟಬಹುದೇ, ಹೌದಾದಲ್ಲಿ ಹೇಗೆ ತಡೆಗಟ್ಟಬಹುದು ಅನ್ನೋದು. ಹೃದಯಾಘಾತವನ್ನು ತಡೆಗಟ್ಟುವ ಕ್ರಮಗಳು, ಸರಿಯಾದ ಜೀವನ ಶೈಲಿಯನ್ನು ಅನುಸರಿಸೋದು, ದೈಹಿಕ ವ್ಯಾಯಾಮ, ಸಮತೋಲನ ಆಹಾರ, ಧೂಮಪಾನ, ಮದ್ಯ ಸೇವನೆ ಮತ್ತಿತರ ದುಶ್ಚಟಗಳಿಂದ ದೂರ ಇರೋದು, ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುವುದು. ಈ ಸರಿಯಾದ ಉತ್ತರವನ್ನು ಬರೆದು ಬಹುಮಾನ ಗಳಿಸಿದವರು ಬಸವರಾಜ್ ಹೂಗಾರ್, ಹಿರೇಸಿಂಗರಗುತ್ತಿ, ಇಳಕಲ್ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಬಸವರಾಜ್ ಹೂಗಾರ್ ಅವರಿಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗುತ್ತದೆ. ಇನ್ನು ಮುಂದಿನ ವಾರದ ವಿಷಯ ದಡಾರ ಲಸಿಕೆ. ಈ ಬಗ್ಗೆ ಮಾತನಾಡ್ತಾರೆ ಡಾಕ್ಟರ್ ರಾಕೇಶ್ ನಾಯಕ್, ಸಮುದಾಯ ಆರೋಗ್ಯ ವಿಭಾಗದವರು. ನಮ್ಮ ಶ್ರೋತೃಗಳು ಮುಂದಿನ ವಾರ ದಡಾರ ಲಸಿಕೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ